ಸುಲಭವಾದಂತ ವ್ಯವಸ್ಥೆ ಇತ್ತು. ಹಳೆ ಕಾಲದಲ್ಲಿ ಏನಂದ್ರೆ ಪ್ರತಿಯೊಬ್ಬ ರೈತನಿಗೂ ತನ್ನದೇ ಆದಂತ ಬೀಜ ಇರ್ತಿತ್ತು. ಕೊಯ್ಲಿನ ಸಮಯದಲ್ಲಿ ಉತ್ತಮ ಕಾಳನ್ನ ಆಯ್ಕೆ ಮಾಡ್ಕೊಂತಿದ್ರು, ಮತ್ತೆ ಮುಂದಿನ ವರ್ಷದ ಬೀಜವನ್ನು ಮನೆಯಲ್ಲೇ ಇಟ್ಕೊಳ್ತಿದ್ರು. ಆಕ್ಚುಲಿ ಊರಲ್ಲಿ ಬೀಜ ವಿನಿಮಯ ಅಂತ ನಡೀತಾ ಇತ್ತು ಹಿಂದಿನ ಕಾಲದಲ್ಲಿ. ಅವಾಗ ಹೇಳಬೇಕಂದ್ರೆ ಬೀಜ ಖರೀದಿ ಅನ್ನೋ ಪದನೇ ಇರ್ತಾ ಇರ್ಲಿಲ್ಲ. ಅವಾಗ ಏನಂತಂದ್ರೆ ಬೀಜನೇ ಒಂದು ರೈತನ ದೊಡ್ಡ ಸಂಪತ್ತು ಅಂತ ಹೇಳ್ಬೋದು. ಅಂದ್ರೆ ಈಗ ಒಬ್ಬ ರೈತ ಈಗ ಬೇರೆ ಬೇರೆ ಬೀಜ ಇರುತ್ತೆ, ಈಗ ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಅದು ತೋಟಗಾರಿಕೆ ಬೆಳೆ ಇರ್ಬೋದು, ಹತ್ತಾರು ಪದ್ಧತಿಯ ಬೇಸಾಯ ಬೀಜಗಳಿಂದ ಬೇಸಾಯ ಮಾಡ್ತಿರ್ತಾರೆ. ಅವ್ರು ನೋಡ್ತಿರ್ತಾರೆ, ಪ್ರತಿ ವರ್ಷ ಬೆಳೀತಿರ್ತಾರಲ್ಲ. ಈಗ ಹತ್ತು ರೀತಿ ಹತ್ತು ಜಾತಿಯ ಭತ್ತವನ್ನ ಅವನು ತನ್ನ ಹೊಲದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೆಳೆದಾಗ ಅದರಲ್ಲಿ ಯಾವುದೋ ಒಂದೆರಡು ಭತ್ತದ ಬೀಜಗಳು ಉತ್ತಮ ಇಳುವರಿ, ಒಂದೇ ತರ ಇಳುವರಿ, ಅದ್ರ ಬಣ್ಣ, ಅದರದ್ದು ಹುಲ್ಲಿನ ಸಾಂದ್ರತೆ, ಇದೆಲ್ಲ ಅವನು ನೋಡ್ತಾನಮ್ಮ. ಓ ಈ ಹತ್ತು ಇದರಲ್ಲಿ ನಮ್ದು ಎರಡು ಈ ಬೀಜಗಳು, ಈ ಎರಡು ಈ ಹೊಲದು ಈ ಹೊಲದು, ಇದು ಬಹಳ ಚೆನ್ನಾಗಿದೆ, ಮೂರು ವರ್ಷ ಇದು ಬಳಸಬಹುದು. ಆಜುಬಾಜು ಬಂದವರು ಕೇಳ್ತಾರೆ, ನಿಮ್ಮ ಹೊಲದಲ್ಲಿ ಇದು ಎರಡು ಚೆನ್ನಾಗಿ ಬಂದಿದೆಲ್ಲ, ನಮಗೂ ಒಂದು 50 ಕೆಜಿ ಕೊಡು, ನಮಗೂ ನಾವು ಇದನ್ನ ಮುಂದುವರೆಸ ಹಾಕ್ತೇವೆ. ಹೌದು ಹೌದು ಹೌದಲ್ಲ, ಈ ತರ ಒಂದು ಅನುಭವ ಇರ್ತಿತ್ತು. ಆಕ್ಚುಲಿ ಅವಾಗ ಏನಂದ್ರೆ ಒಂಥರ ಸ್ವಾವಲಂಬನೆ ಅನ್ನೋದು ಜಾಸ್ತಿ ಇರ್ತಿತ್ತು ಆಗಿನ ಕಾಲದ ದೊಡ್ಡವರಿಗೆ. ಅಂದ್ರೆ ಅವರಿಗೂ ಕೂಡ ಈ ಒಂದು ಬೀಜದ ಮಹತ್ವ ಗೊತ್ತಾಗ್ತಿತ್ತು. ಒಂದು ಹತ್ತಾರು ಬೀಜಗಳು ಅವನೇ ಬೆಳ್ಕೊಂಡಾಗ ಇದರಲ್ಲಿ ಇದು ಪರವಾಗಿಲ್ಲ, ಅವನು ಏನು ಒಂದು ಆಯ್ಕೆ ಇದೆಯಲ್ಲ, ಅದು ಕೂಡ ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಖಂಡಿತ ಸರ್, ಹೌದು. ಯಾಕಂದ್ರೆ ಅವನು ಏನು ವಿಜ್ಞಾನಿ ಅಲ್ಲ ಅಥವಾ ಇನ್ಯಾರು ಪ್ರಾಧ್ಯಾಪಕ ಇದ್ರು, ಅವ್ರಿಗೆ ಜ್ಞಾನ ಅನ್ನೋದು ಜಾಸ್ತಿ ಇರುತ್ತೆ, ಅನುಭವ ಇರುತ್ತೆ. ಅನುಭವ ಖಂಡಿತ, ಮತ್ತೆ ಗೊತ್ತಿದೆ, ಮತ್ತೆ ಹೌದು. ಅವನು ಆಜುಬಾಜು ಹೋಗಿ ನೋಡಿರ್ತಾನೆ, ಹೌದು ಎಲ್ಲದಕ್ಕಿಂತ ತನ್ನ ಹೊಲದಲ್ಲಿ ಇರೋಂತ ಬೀಜ ಚೆನ್ನಾಗಿದೆ ಅಂತ ನಿರ್ಧಾರಕ್ಕೆ ಬರ್ತಾನೆ. ಪಕ್ಕದವರು ಅಂತಾರೆ, ನಿಮ್ಮ ಹೊಲದಲ್ಲಿ ಬೀಜನೇ ಚೆನ್ನಾಗಿದೆ ಅಂತ, ನಮ್ಗೊಂದ್ ಸ್ವಲ್ಪ ಕೊಡಿ, ಮುಂದಿನ ವರ್ಷ ನಾವು ಹಾಕ್ತೀವಿ. ಮತ್ತೆ ಅವರು ಬಳಸಿದವರು ಕೂಡ ಚೆನ್ನಾಗಿದೆಯಪ್ಪ ಅಂತ ಇನ್ನೊಂದ್ 4 ಜನಕ್ಕೆ ಹೇಳ್ತಾರೆ. ಹೌದು ಹೌದು ಸರ್, ಇದು ಈಗ ಅದೇ ತರ ನಾವೇನಾದ್ರು ದೇಶಿ ಬೀಜಗಳಿಗೆ ಮುಖ್ಯ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಕೆಲವೊಂದ್ಸತಿ ನಾವ್ ಅನ್ಕೊಂತೀವಿ ಮೊದಲನೇದು ಈಗ ಇರೋ ಸಿಚುಯೇಷನ್ ಹೇಗಿದೆ ಅಂದ್ರೆ ತುಂಬಾ ಹವಾಮಾನ ಎಷ್ಟು ಬೇರೆ ಬೇರೆ ತರ ಇದಾಗ್ತಿದೆ ಅಂತ ಹೇಳಿ ವ್ಯತ್ಯಾಸ ಆಗ್ತಾ ಇದೆ. ಹೌದು ಸರ್, ಕರೆಕ್ಟ್ ಆಗಿ ಏನು ಅಂತಂದ್ರೆ ತುಂಬಾ ಬಿಸಿಲು ಬರೋದು, ಇಲ್ಲ ಮಳೆ ಜಾಸ್ತಿ ಬಂದ್ಬಿಡೋದು, ಇಲ್ಲ ಮಳೆನೇ ಇಲ್ಲ ಅಂತ ಹೇಳೋದು, ಬರ ಬರೋದು, ಇಲ್ಲಾಂದ್ರೆ ವಿಪರೀತ ಚಳಿ ಬರೋದು, ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ಅಂತಂತಂದ್ರೆ ನಮ್ ಅದೇ ಈ ದೇಶಿ ಬೀಜಗಳದ್ದು ವಿಶೇಷತೆ ಏನಂತಂದ್ರೆ ಇಂಥ ಪರಿಸ್ಥಿತಿಯಲ್ಲೂ ಸಹಿತ ಅವು ತಾಳ್ಮೆಯಿಂದ ಬೆಳೆದು ಬಂದಿರ್ತವೆ. ಆಲ್ರೆಡಿ ಅಂತ ಪರಿಸ್ಥಿತಿಗಳಿಗೆ ಎಕ್ಸ್ಪೋಸ್ ಆಗಿರ್ತವೆ, ಅಂತ ಜಾಗದಲ್ಲೂ ಬೆಳೆದು ಬಂದಿದಾವೆ ಅಂತಂತಂದ್ರೆ ಅದಕ್ಕೆ ಎಷ್ಟು ತಡೆ ಶಕ್ತಿ ಇರುತ್ತೆ ಅಲ್ವಾ, ಅದು ಮೊದಲನೇದಾಗಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಅಂದ್ರೆ ಬೇರೆ ಬೇರೆ ವಾತಾವರಣಕ್ಕೆ ಅನಾನುಕೂಲತೆ ಉಳ್ಳ ವಾತಾವರಣನು, ಅಂದ್ರೆ ಇಂತ ಒಂದು ತೀರಾ ಕನಿಷ್ಠವಾದ ವಾತಾವರಣ ಕೂಡ ಆ ಒಂದು ಬೀಜ ಎದುರಿಸಿ ಬಂದಿರುತ್ತೆ ಆದ್ರೂ ಅದು ಉಳ್ಕೊಂಡಿರುತ್ತೆ. ಉಳ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮತ್ತೆ ನೀವು ಅಂತ ಪರಿಸ್ಥಿತಿ ಕೊಟ್ಟರು ಸಹಿತ ಅದು ಆರಾಮಾಗಿ ಬೆಳೆದು ನಿಲ್ಲೋ ಅಷ್ಟು ಶಕ್ತಿ ಅದಕ್ಕೆ ಇರುತ್ತೆ, ಅದು ಮುಖ್ಯವಾದದ್ದು. ಇನ್ನೊಂದೇನಂತಂದ್ರೆ ಈ ಹವಾಮಾನ ಬದಲಾವಣೆಯಲ್ಲಿ ದೇಶಿ ಬೀಜಗಳ ಪಾತ್ರ ಏನು ಅಂತ ಎಲ್ಲರೂ ತಿಳ್ಕೋಬೇಕು. ಮೊದಲನೇದಾಗ ಏನಪ್ಪ ಅಂತಂತಂದ್ರೆ ಈಗ ನಾವು ನೋಡ್ತಾ ಮಳೆ ಸರಿಯಾಗಿ ಬರೋದಿಲ್ಲ, ಕೆಲವೊಮ್ಮೆ ಅತಿಯಾಗಿ ಮಳೆ ಬರ್ತಿರುತ್ತೆ, ಕೆಲವೊಮ್ಮೆ ಏನೋ ದೀರ್ಘಕಾಲ ಬರ ಬರ್ತಿರತ್ತೆ. ಇದರ ಒಂಥರ ಅಸ್ಥಿರ ಪರಿಸ್ಥಿತಿ ಬಂದಾಗ ಏನಾಗತ್ತಪ್ಪ ಅಂತಂತಂದ್ರೆ ಇದು ಎಲ್ಲಾ ರೈತ ಬಂದ್ರು ದೇಶಿ ಬೀಜಗಳ ಆಯ್ಕೆನೆ ಒಂದು ಸ್ವಲ್ಪ ಸುರಕ್ಷಿತವಾಗಿತ್ತು ನಾ ಹೇಳಬಲ್ಲೆ. ಯಾಕಂದ್ರೆ ಈಗ ನಾವು ಏನು ಈಗ ನಾವು ಸಂಕರ್ಣ ತಳಿಗಳನ್ನ ನಾವು ಆವಾಗ ಆ ಸಂದರ್ಭಕ್ಕೆ ಬಳಸಿದಾಗೆ ಅವು ಬದುಕು ಉಳಿಯೋದು ಕಷ್ಟ, ಸ್ವಲ್ಪ ಕಷ್ಟ. ಅಂದ್ರೆ ವಾತಾವರಣದ ಹೊಡೆತಕ್ಕವು ತಡೆಯೋದಿಲ್ಲ, ಬದುಕಲ್ಲ. ಹಾಗಾಗಿ ಇವು ವಾತಾವರಣ ಯಾವ್ದು ಬಿರ್ಲಿ ಯಾವ್ದೇ ಇರ್ಲಿ ಬದುಕುಳಿತವೆ. ಏನೇ ಇಲ್ಲ ಅಂದ್ರೂ ಈಗ ಕನಿಷ್ಠ ಉತ್ಪಾದನೆ ಸಿಗುತ್ತೆ, 100 ಕೆಜಿ ಬದಲಿಗೆ ಒಂದ್ 25-30 ಕೆಜಿ ಅಂತೂ ಕೊಟ್ಟೆ ಕೊಡುತ್ತೆ. ಗರಿಷ್ಠ ಇಲ್ಲ ಅಂದ್ರೂ ಕನಿಷ್ಠ ಉತ್ಪಾದನೆ ಇದ್ದೇ ಇರುತ್ತೆ, ಸಂಪೂರ್ಣವಾಗಿ ನಾಶವಾಗೋದೇ. ಇದು ಈ ಎರಡು ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಮನೆ ಮಟ್ಟಿಗಾದ್ರೂ ಆಹಾರ ಭದ್ರತೆ ಇರುತ್ತೆ ಕೊಡುತ್ತೆ, ಅದು ನಿಮ್ಮ ಸ್ಥಳೀಯ ಅಥವಾ ದೇಶಿ ಬೀಜದ ಮಹತ್ವ. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಈಗ ಸಂಕರ್ಣ ತಳಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇನ್ನೂ ಒಂದು ವಿಶೇಷ ಗುಣ ಏನಪ್ಪ ಅಂತಂದ್ರೆ ಇದಕ್ಕೆ ಬೇಕಾದ ಹೆಚ್ಚು ಗೊಬ್ಬರ ಅಥವಾ ಔಷಧಿ ಏನು ಬೇಕಾಗಿರೋದಿಲ್ಲ, ಕಡಿಮೆ ರಸಗೊಬ್ಬರ ಯೂಸ್ ಮಾಡಬಹುದು ನಾವು. ಮತ್ತೆ ಏನು ಈಗ ರೋಗ ರುಜಿನಗಳು ಏನು ಅಷ್ಟೊಂದು ಕಾಟ ಏನು ಇರೋದಿಲ್ಲ, ಸೊ ಹಾಗಾಗಿ ಔಷಧಿ ಹೊಡೆಯೋದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೂ ಇಂಪಾರ್ಟೆಂಟ್ ಏನಂತಂದ್ರೆ ಈಗ ಮಣ್ಣಿನ ಫಲವತ್ತತೆ ಹೇಗೆ ಕಡಿಮೆ ಆಗ್ತಿದೆ ಅಂತೆಲ್ಲ ನಾವು ನೋಡಿದೀವಿ. ಈ ಮಣ್ಣಿನ ಸಹಜ ಶಕ್ತಿಯನ್ನ ಅದನ್ನ ಉಪಯೋಗಿಸ್ಕೊಂಡು ಬೆಳಿಬೇಕು. ಈಗ ಸಂಕರ್ಣ ತಳಿಗಳು ಹೆಂಗೆ ಅಂತಂದ್ರೆ ನೀನ್ ಎಷ್ಟು ಯೂರಿಯಾ ಹಾಕ್ತೀವಿ ನಾನು ಅಷ್ಟು ಚೆನ್ನಾಗಿ ಬೆಳಿತೀನಿ ಅಂತ ಹೇಳ್ತಾವ, ಎಷ್ಟು ಯೂರಿಯಾ ರಸಗೊಬ್ಬರಗಳು ಹಾಕ್ತೀವೋ ನಾನು ಅಷ್ಟು ಬಲಿಷ್ಠವಾಗಿ ಬೆಳಿತೀನಿ, ಇಲ್ಲ ಅಂತಂದ್ರೆ ಇದು ಹಾಕಿಲ್ಲ ಅಂದ್ರೆ ಹವಾಮಾನ ಹಿಂಗೆ ದೇಶಿ ತಳಿಗಳು ಆಗದಿಲ್ಲ, ನೀ ಜಾಸ್ತಿ ಕೊಟ್ಟರು ಅವು ಎಷ್ಟು ತಗೋಬೇಕು ಅಷ್ಟೇ ಉಪಯೋಗಿಸ್ಕೋತಾವೆ. ಇವು ಹಂಗಲ್ಲ, ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ರೈತನಿಗೆ ವೆಚ್ಚನೂ ಕಡಿಮೆ ಆಗುತ್ತೆ ಮತ್ತೆ ಲಾಭನೂ ಒಂದ್ ಸ್ವಲ್ಪ ಸ್ಥಿರವಾಗಿರುತ್ತೆ. ಸೊ ಹಾಗಾಗಿ ದೇಶಿ ತಳಿಗಳು ಬೀಜದ ಆಯ್ಕೆನೆ ಉತ್ತಮ ಅಂತ ಹೇಳ್ಬೋದು. ಇನ್ನೊಂದು ಇಲ್ಲಿ ಪ್ರಶ್ನೆ ಏನ್ ಬರ್ತದಂದ್ರೆ, ಈಗ ಸಂಕರ್ಣ ತಳಿಗಳು ಅಥವಾ ಹೈಬ್ರಿಡ್ ತಳಿಗಳಿಗೆ ನಾವು ಯಥೇಚ್ಛವಾಗಿ ಗೊಬ್ಬರ ಹಾಕಿ ಜಾಸ್ತಿ ಬೆಳೆ ಇಷ್ಟಪಡ್ತೇವೆ ಮತ್ತೆ ಬೆಳೆನು ಕೊಡ್ತವೆ ಅವು. ಅದೇ ರೀತಿ ದೇಶದ ಬೀಜಗಳಿಗೆ ಹೆಚ್ಚು ಗೊಬ್ಬರ ಅಥವಾ ಔಷಧಿ ಕೊಡ್ಬೇಕಾಗತ್ತ? ಇಲ್ಲ ಸರ್, ಖಂಡಿತ ಇಲ್ಲ, ಅದು ಸ್ವೀಕಾರನು ಮಾಡೋದಿಲ್ಲ. ಅಲ್ಲ, ಅದಕ್ಕೆ ಕೊಟ್ಟರು ಪರವಾಗಿಲ್ಲ, ಏನು ಆಗೋದಿಲ್ಲ. ಆದ್ರೆ ನೀವು ಕೊಡದೇ ಇದ್ರೂ ಚೆನ್ನಾಗೆ ಬರುತ್ತೆ, ತಂದು ಬೆಳೆ ತಂದು ಕೊಡ್ತದೆ ಕೊಡ್ತದೆ. ಆದ್ರೆ ಸಂಕಟ ತಳಿ ಏನಂತಂದ್ರೆ ನೀವು ಕೊಟ್ಟರಷ್ಟೇ ಕೊಡುತ್ತೆ, ಇದು ಕೊಡದೇ ಇದ್ರೂ ಕೊಡುತ್ತೆ. ಅದೇ ಇದಕ್ಕೂ ಅದಕ್ಕೆ ಮೂಲ ವ್ಯತ್ಯಾಸ ಅಂದ್ರೆ, ಇದು ನಾವು ಒಂದು ಹೇಳ್ಬೇಕಂದ್ರೆ, ಹೀಗೆ ತುಂಬಾ ಪ್ರಾಮಾಣಿಕವಾದ ಒಬ್ಬ ಕ್ರಿಕೆಟ್ ಆಟಗಾರ, ಅವನು ಯಾವ ಬೌಲಿಂಗ್ ಆಗ್ಲಿ ಯಾವ್ದು ಸ್ಪಿನ್ನಿಂಗ್ ಆಗ್ಲಿ ಹೆದರದಿಲ್ಲ, ಹೆದರದಿಲ್ಲ, ಕನಿಷ್ಠ ಇಷ್ಟು ರನ್ ಮಾಡ್ಕೊಡ್ತೇನೆ ಅಂತ ಹೇಳಿ ಕೊಡ್ತಾನೆ. 100 ಹೊಡೆಯಲ್ಲ, ಆದ್ರೂ ಒಂದು 50-60 ರನ್ ಬರ್ತಾನಪ್ಪ, ತೆಗೆದು ಕೊಡ್ತಾನಪ್ಪ, ಇವನ ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳಿ ಕೆಲವು ಕೋಚ್ಗಳು ನಿರ್ಧಾರ ಮಾಡ್ತಾರೆ. ಆ ತರ ಇದು ಕೂಡ ಹೌದು, ದೇಶಿ ಬೀಜ ಹೌದು, ಏನೂ ಇಲ್ಲ, ನಿಮ್ 100 ಕೆಜಿ ಬದಲಿಗೆ ಒಂದು 40-60 ಕೆಜಿ ನಾ ತಂದು ಕೊಡ್ತೇನಪ್ಪ, ಅದು ನಂಬಿಕೆ. ನಂಬಿಕೆ ಹೌದು. ಈಗ ಹವಾಮಾನ ಬದಲಾವಣೆಯಿಂದ ರೈತರು ಎದುರಿಸ ಇನ್ನೊಂದು ತುಂಬಾ ಕಷ್ಟ ಏನಪ್ಪ ಅಂತಂದ್ರೆ, ಈ ರೋಗ ರುಜಿನ ಬರುವಂತದ್ದು, ಈ ರೋಗ ಬಾಧೆ ಕೀಟ ಬಾಧೆ ಇರೋದು. ಈ ದೃಷ್ಟಿಯಿಂದ ಏನಾದ್ರೂ ನಾವು ದೇಶ ಬೀಜ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಏನಂತಂದ್ರೆ, ಇವು ರೋಗಗಳಿಗೆ ತುಂಬಾ ಆಲ್ರೆಡಿ ಹೊಂದ್ಕೊಂಡಿರ್ತವೆ, ಅದರಲ್ಲೂ ಬದುಕೊ ಬಂದಿರ್ತವೆ. ರೋಗ ಬಂದಿದ್ರು ಸಹಿತ ಚೆನ್ನಾಗಿ ಹೊಂದ್ಕೊ ಬಂದಿರ್ತವೆ. ಮತ್ತೆ ಕೀಟದ ಹಾವಳಿ ಸಾಮಾನ್ಯವಾಗಿ ಏನು ನಾವು ಹೈಬ್ರಿಡ್ಸ್ ಎಲ್ಲ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆನೆ ಇರುತ್ತೆ. ಯಾಕಂತಂದ್ರೆ ವರ್ಷಗಟ್ಟಲೆ ಪ್ರಕೃತಿಯಲ್ಲೇ ಆಯ್ಕೆಯಾಗಿ ಬಂದಿರ್ತವೆ. ನಾವೇನಪ್ಪ ಅಂತಂದ್ರೆ, ಈ ಸಂಕ್ರಮಣ ತಳಿಗಳು ಏನು ಅಂತಂದ್ರೆ ಮನುಷ್ಯನೇ ಅದನ್ನ ಆಯ್ಕೆ ಮಾಡೋದು. ಹೌದು, ಆದ್ರೆ ಈ ದೇಶ ಬೀಜಗಳಂಗಲ್ಲ, ಪ್ರಕೃತಿನೇ ಅದನ್ನ ಆಯ್ಕೆ ಮಾಡಿರುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ತೇವೆ, ಯಾರು ಗಟ್ಟಿ ಇರ್ತಾರೋ ಅವ್ರು ಬದುಕೊಂಡು ಹೋಗ್ತಿರ್ತಾರೆ. ಸೊ ಹಾಗಾಗಿ ಇನ್ನೊಂದ್ ಏನಂತಂದ್ರೆ, ಔಷಧಿಗೆ ಜಾಸ್ತಿ ಏನು ಹೊಡೆಯೋ ಅವಶ್ಯಕತೆ ಇಲ್ಲ. ಈಗ ಕೆಮಿಕಲ್ ಕಾಸ್ಟ್ ಎಷ್ಟಿದೆ ಅಂತಂದ್ರೆ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಇವನ್ ಸಣ್ಣ ರೈತರಿಗೆ ಏನು ಅಂತಂತಂದ್ರೆ, ಈ ದೇಶಿ ಬೀಜ ಸಣ್ಣ ರೈತರೇ ಅಂತಲ್ಲ, ಇವನ್ನ ದೊಡ್ಡ ರೈತರು ಸಹಿತ ದೇಶಿ ಬೀಜಗಳ ತೀರ ಎಲ್ಲಾ ಅವ್ರಿಗೂ ಎಲ್ಲಾ ಜಮೀನಿಗೂ ಉಪಯೋಗಿಸದೇ ಇದ್ರು ಸ್ವಲ್ಪ ಆದ್ರೂ ಉಪಯೋಗಿಸಿದ್ರೆ ಉತ್ತಮನೆ ಅವ್ರಿಗೂ. ಕೆಲವೊಂದ್ಸತಿ ಎಲ್ಲಾ ಬೆಳೆನು ಹೋಗ್ಬಿಟ್ರೆ ಅಂತ ಟೈಮಲ್ಲಿ ಇದು ಅವ್ರ ಕೈ ಹಿಡಿಯುತ್ತೆ ಒಂದ್ ಸ್ವಲ್ಪ ಆದ್ರೂ ಕನಿಷ್ಠ. ಅದಕ್ಕಾಗಿ ದೇಶಿ ಬೀಜಗಳ ಪೋಷಕಾಂಶ ಅಷ್ಟೇ ಅಲ್ಲ, ಅದ್ರ ಮೌಲ್ಯ ಕೂಡ ಜಾಸ್ತಿ ಆಗಿರುತ್ತೆ ಅಂತ, ಇದೆ ಅದ್ರ ಮೌಲ್ಯ. ಹೌದು, ಅದು ಬದುಕುಳಿತದೆ. ಒಂದು ಆಟಗಾರ ಹೇಗೆ ಪ್ರಾಮಾಣಿಕವಾಗಿ ಆಡಿ ತನ್ನ ಶಕ್ತಿ ತೋರಿಸಿ ಯಾವ್ದಕ್ಕೂ ಜಗ್ಗದಿಲ್ವೋ ಅದೇ ತರ ಈ ಬೀಜ ಕೂಡ. ಹೌದು, ಜಗ್ಗದಿಲ್ಲ. ಮತ್ತೆ ಇನ್ನೊಂದ್ ಏನಂತಂದ್ರೆ, ದೇಶಿ ತಳಿಗಳ ಬೀಜ ಏನಂತಂದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಪೋಷಕಾಂಶಗಳು ತುಂಬಾ ಸಮೃದ್ಧವಾಗಿರುತ್ತೆ. ಈಗ ಅರ್ಥ ಮಾಡ್ಕೋಬೇಕಂದ್ರೆ ಒಂದೆರಡು ಉದಾಹರಣೆ ಕೊಡ್ತೀನಿ ಸರ್ ನಿಮಗೆ. ದೇಶಿ ಅಕ್ಕಿಗಳಿಗೆ ಜಾಸ್ತಿ ಖನಿಜಾಂಶ ಜಾಸ್ತಿ ಇರುತ್ತೆ ಹೇಳಬೇಕು. ಕಾಳುಗಳಲ್ಲಿ ಪ್ರೋಟೀನ್ ಮಾಮೂಲಿ ನಮ್ದಕ್ಕಿಂತನು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಮತ್ತೆ ಈ ನೀವು ಕೇಳ್ಬೋದು, ಮೇಡಮ್ ಏನಾದ್ರೂ ಈ ಹೈಬ್ರಿಡ್ ಬೀಜ ಮತ್ತೆ ಜೊತೆ ಏನಾದ್ರು ದೇಶಿ ಬೀಜಗಳ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಇರಬಹುದು ಅಂತ. ಅಂದ್ರೆ ತೀರಾ ಹೋಲಿಸೋದಂತ ಏನೂ ಇಲ್ಲ ಇಲ್ಲಿ, ಒಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ, ಹೈಬ್ರಿಡ್ ಬೀಜಗಳೇನು ಕೆಟ್ಟದು ಅಲ್ಲ, ಆದ್ರೆ ದೇಶಿ ಬೀಜಗಳ ಪಾತ್ರ ಬೇರೆನೇ ಇದೆ. ಒಂದಷ್ಟು ಉದಾಹರಣೆ ಕೊಟ್ಟು ನಿಮ್ಗೆ ಕಂಪೇರ್ ಮಾಡಿ ಹೇಳುತ್ತೇನೆ. ಏಕಂತಂತಂದ್ರೆ ದೇಶಿ ಬೀಜಗಳ ಉಳಿಸೋದು ಸಾಧ್ಯ, ಆದ್ರೆ ಇದು ಅಂದ್ರೆ ಜನರೇಷನ್ ಆಫ್ಟರ್ ಜನರೇಷನ್ ಅಂತ ಹೇಳ್ತೀವಿ ನಾವು, ಪೀಳಿಗೆಗಳಿಂದ ಪೀಳಿಗೆಗಳಿಗೆ ನಾವು ಉಳಿಸಬಹುದು. ಆದ್ರೆ ಸಂಕ್ರಮಣ ತಳಿಗಳನ್ನ ಒಂದ್ಸತಿ ಬರೋದಿಲ್ಲ. ಅದೇ ತರ ಅದು ಪೌಷ್ಟಿಕಾಂಶ ತಾವು ಏನ್ ಹೇಳಿದ್ರ, ದೇಶೀಯ ತಳಿಗಳಲ್ಲಿ ಇರುವಂತಹ ಪೋಷಕಾಂಶಗಳು ಅವಿರತವಾಗಿ ಬಂದಿರ್ತಾವ, ಭೂಮಿಯಿಂದಾನೇ ಬಂದಿರ್ತವೆ. ಮತ್ತೆ ಇನ್ನೊಂದೇನಂತಂದ್ರೆ, ನಾವು ಬೆಳೆಯೋದಕ್ಕೆ ಏನಂತ ಇನ್ಪುಟ್ಸ್ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ. ಮತ್ತೆ ಹವಾಮಾನನ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರ್ತದೆ. ಮತ್ತೆ ಏನು ಬೆಳೆಯೋದಕ್ಕೆ ಏನು ವೆಚ್ಚ ಮಾಡ್ತೀವೋ ಅಂತ ಏನ್ ಜಾಸ್ತಿ ಇರೋದಿಲ್ಲ. ಮತ್ತೆ ಮೇನ್ ಆಗಿ ಏನು ಅಂತಂದ್ರೆ, ಈಗಿನ ಕಾಲದಲ್ಲಿ ಸ್ವಾವಲಂಬನೆ ಜಾಸ್ತಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ, ಅದು ತುಂಬಾ ಜಾಸ್ತಿ ಇದೆ. ಮತ್ತೆ ಹೇಳಬೇಕು ಅಂತಂದ್ರೆ, ಸಂಕ್ರಮಣ ಮತ್ತೆ ಹೈಬ್ರಿಡ್ ಬೀಜಗಳು ಎರಡೂ ಸಮತೋಲನವಾಗಿ ಬೆಳೆಸೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕಂತಂತಂದ್ರೆ, ತೀರಾ ಇವನ್ನೂ ಇದ್ ಮಾಡಕ್ಕೂ ಆಗೋದಿಲ್ಲ, ತೀರಾ ಹೈಬ್ರಿಡ್ನು ಸಪರೇಟ್ ಗಿಡಕ್ ಆಗೋದಿಲ್ಲ, ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರಬೇಕು. ನಮ್ಮ ದೇಶಿ ತಳಿಗಳ ಬೀಜಗಳನ್ನು ಉಳಿಸ್ಕೊಂಡು ಹೋಗ್ಬೇಕು, ಮತ್ತೆ ಸಂಕ್ರಮಣ ತಳಿಗಳು ಉತ್ಪಾದನೆಗೆ ಜಾಸ್ತಿ ಮಾಡೋ ತರ ಉಪಯೋಗ ಆಗುತ್ತೆ ಅಂತ ಹೇಳಬಲ್ಲೆ. ಮತ್ತೆ ಇದು ಕಡಿಮೆ ಆಗೋದಕ್ಕೆ ಏನಪ್ಪ ಕಾರಣ ಅಂದ್ರೆ ದೇಶಿ ತಳಿಗಳ ಬಳಿಕ ಕಡಿಮೆ ಆಗ್ತಾ ಇದೆ ಅಂತೀರೇನು? ಯಾಕೆ ಅಂತ ಹೇಳಿದ್ರೆ ಮೊದಲಾದಾಗ ಏನಂತಂದ್ರೆ ಮಾರುಕಟ್ಟೆ ಒತ್ತಡ ಜಾಸ್ತಿ ಆಗಿದೆ ಸರ್. ಯಾಕಂದ್ರೆ ಪ್ರತಿಯೊಬ್ಬರೂ ಏನಾಗುತ್ತೆ ಅಂತಂದ್ರೆ ನಮ್ಗೆ ಹೈಬ್ರಿಡ್ಸ್ ಕೊಡಿ ಅಂತ ಕೇಳಿ. ಸ್ವಲ್ಪ ರೇಟ್ ಕಡಿಮೆ, ರೇಟು ಕಡಿಮೆ ಅನ್ನಕ್ಕಿಂತ ಉತ್ಪಾದನೆ ಜಾಸ್ತಿ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳಿ ಇದು ಮಾಡ. ಮತ್ತೆ ಅದೇ ಉತ್ಪಾದನೆ ಜಾಸ್ತಿ ಮಾಡೋದೇನಂದ್ರೆ ಲಾಭ ಜಾಸ್ತಿ ಬರುತ್ತೆ ಅಂತ. ಇನ್ನೊಂದು ಈ ಕಂಪನಿಗಳ ಪ್ರಚಾರ ಜಾಸ್ತಿ ಇರುತ್ತೆ. ನೀವು ನೋಡ್ತಿರಬಹುದು, ಟಿವಿ ಆನ್ ಮಾಡಿದ ತಕ್ಷಣ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಈ ಬೀಜ ತಗೊಳ್ಳಿ, ಈ ಹೈಬ್ರಿಡ್ ತಗೊಳ್ಳಿ, ಇಷ್ಟು ಇಳುವರಿ ಬರುತ್ತೆ, ಪ್ರೋತ್ಸಾಹ ಕೊಡೋದು, ಪ್ರೋತ್ಸಾಹ ಕೊಡೋದು, ಅದು ಅದನ್ನೇ ಬಳಸಿ ಅದನ್ನೇ ಬಳಸಿ ಅಂತ ಮತ್ತೆ ಮತ್ತೆ ಕಿವಿಯಲ್ಲಿ ಹೇಳೋದು ಅರಿವು ಮೂಡಿಸ್ತಾ ಇರ್ತಾರೆ. ಅರಿವು ಮೂಡಿಸೋದಲ್ಲ ಇವರು, ಅದು ಸ್ವಲ್ಪ ಅವರು ನಕಲಿ ತರ ಜನರನ್ನ ಏನು ಮರೆಮಾಚೋದು, ಏ ಇದಕ್ಕೆ ಬನ್ನಿ ಇದನ್ನೇ ಉಪಯೋಗಿಸಿ ಅದರಿಂದ ಏನ್ ಲಾಭ ಇದೆ, ಅದೇ ಲಾಭ ಇದೆ ಆದ್ರೆ ಗುಣಮಟ್ಟದ್ದಿಲ್ಲಲ್ಲ ಇಲ್ಲಿ. ಗುಣಮಟ್ಟ ಇಲ್ಲ ಅಂದ್ರು ಅವರು ಪ್ರಚಾರ ಮಾಡ್ತಾರಲ್ಲ ನೋಡಿ, ಅಂದ್ರೆ ಜನರಿಗೆ ಮರೆ ಮಾಡ್ತಾರ ಅವರು ಸತ್ಯನ. ಅದಕ್ಕಾಗಿ ಜನ ಎಲೆಗೆ ಈ ಹೈಬ್ರಿಡ್ ಬೇಕು, ಮತ್ತೆ ಅದರಿಂದ ಜಾಸ್ತಿ ಬೆಳೆ ಉತ್ಪಾದನೆ ಆಗ್ತಾವ, ಕೆಲವೊಂದು ಅಂಶಗಳು ಅವ್ರು ಹೇಳೋದು ಕರೆಕ್ಟ್ ಇದೆ. ಜಾಸ್ತಿ ಬೆಳೆ ಬರ್ತದಲ್ಲ, ಅದೊಂದು ಸಾಕು ಅವರಿಗೆ ಉದಾಹರಣೆ ತೋರ್ಸಕ್ಕೆ. ಗುಣಮಟ್ಟದ್ದು ಪೋಷಕಾಂಶದ ಬಗ್ಗೆ ಅದು ಅವ್ರು ಹೇಳದ್ದೇ ಇಲ್ಲ ಅದಾವಾಗೆ. ಮತ್ತೆ ನಾಲ್ಕನೇ ಕಾರಣ ಏನಪ್ಪ ಅಂತಂದ್ರೆ ಸಂಗ್ರಹಣೆ ತುಂಬಾ ಕಡಿಮೆ ಆಗಿದೆ. ಈಗ ದೇಶಿ ಬೀಜಗಳು ಯಾರು ಸಂಗ್ರಹಣೆ ಮಾಡೋದಿಲ್ಲ, ಯಾರೋ ಒಂದ್ ಊರಲ್ಲಿ ಒಬ್ರು ಸಹ ಸಿಕ್ತಾರಲ್ಲ, ಹಿರಿಯರಾದ್ರೂ ಬಳಸ್ಕೊಂಡ್ಬಿಟ್ಟಿದ್ರು, ಈ ಮಕ್ಕಳು ಮರಿ ಮಕ್ಕಳು ಬಂದಿರ್ತಾರೆ ಅಂತ ಯಾರು ಅದನ್ನ ಸಂಗ್ರಹಣೆ ಸಹಿತ ತೀರಾ ಅವಸರ ಅವಸರವಾಗಿ ಯಾವ್ದು ಸಿಗ್ತದೋ ಅದನ್ನ ತಗೊಂಡ್ಬಂದು ಹಾಕ್ಬಿಡ್ತಾರೆ ತಮ್ಮ ಹೊಲದಲ್ಲಿ. ಸೊ ಎಲ್ಲ ಕಾರಣಗಳಿಂದ ಏನಂತಂದ್ರೆ ಸ್ವಲ್ಪ ದೇಶಿ ಬೀಜಗಳ ಇದು ಕುಗ್ತಾ ಇದೆ. ಈಗ ದೇಶಿ ಬೀಜ ನಾಶ ಆದ್ರೆ ರೈತರಿಗೆ ಮತ್ತೆ ಪರ್ಯಾಯ ಅಪಾಯ ಏನು? ಅಯ್ಯೋ ಖಂಡಿತ ಸರ್. ಏನಾಗುತ್ತೆ ಅಂದ್ರೆ ಮೊದಲನೇದಾಗಿ ಏನಂತಿದ್ರೆ ರೈತರು ಕಂಪನಿಗಳ ಸಂಪೂರ್ಣ ಅವಲಂಬನೆ ಆಗ್ಬೇಕಾದ್ರೆ, ಹೌದು, ಏನು ಕಂಪನಿಯವರು ಸೀಡ್ಸ್ ಕೊಡ್ತಾರೋ ಅದ್ರ ಮೇಲೆ ಅವಲಂಬನೆ ಆಗುತ್ತೆ. ಮತ್ತೇನು ಅವ್ರು ಕೊಡೋದಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕಷ್ಟೇ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಅವ್ರ ಎಷ್ಟು ರೇಟ್ಗೆ ಹೇಳಿದ್ರೆ ಅಷ್ಟು ರೇಟ್ಗೆ ನೀವು ಕೊಟ್ಟು ತಗೊಳ್ಳೇಬೇಕು. ಅರ್ಥ ಆಯ್ತಾ? ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ ಅಂತಂದ್ರೆ ಇವತ್ತದ ವರ್ಷದ ಒಂದ್ 5 ಕೆಜಿ ಬ್ಯಾಗ್, ಉದಾಹರಣೆಗೆ ಹೇಳ್ಬೇಕಂದ್ರೆ ರಾಗಿ ಕೆಜಿ ನೀವ್ ಏನಾದ್ರೂ 50 ರೂಪಾಯಿ ಇಟ್ಕೊಂಡ್ರೆ ಸಹಿತ ನೆಕ್ಸ್ಟ್ ಇಯರ್ ಅಷ್ಟಿರೋದಿಲ್ಲ, ಅದು 55-58 ರೂಪಾಯಿ ಆಗಿರೋದು. ದೇಶಿ ಬೀಜ ಸ್ಮಾರ್ಟ್ ಹೇಳ್ತಾ ಇರೋದು ಎಲ್ಲರಿಗೂ ಅದು ಅಫೋರ್ಡಬಲ್ ಅಲ್ಲ, ತಗೊಳಕ್ಕೂ ಆಗೋದಿಲ್ಲ. ಇನ್ನೊಂದು ಏನಂತಂದ್ರೆ ಈ ಹವಾಮಾನ ಅಪಾಯ ಹೆಚ್ಚಾಗ್ತಾ ಇದೆ ಹೇಳ್ಬೇಕು ಅಂತಂದ್ರೆ ಆಹಾರ ವೈವಿಧ್ಯತೆಯೂ ಕಡಿಮೆ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಏನು ಅಂತಂತಂದ್ರೆ ಇದು ನಮಗೆ ಈಗೇನು ಅನ್ಸೋದಿಲ್ಲ, ಆದ್ರೆ ದೀರ್ಘಕಾಲದಲ್ಲಿ ಏನಾಗುತ್ತೆ ಅಂತಂತಂದ್ರೆ ಎಸ್ಪೆಷಲಿ ರೈತರಿಗೆ ಅವರ ಸ್ವಾತಂತ್ರ್ಯ ಅಪಾಯಕ್ಕೆ ಒಳಗಾಗುತ್ತೆ. ಯಾಕಪ್ಪ ಅಂತಂತಂದ್ರೆ ಸಂಪೂರ್ಣವಾಗಿ ಅವನ ಕಂಪನಿ ಮೇಲೆ ಅವಲಂಬನೆ ಆದ್ರೆ ಮತ್ತೆ ಅವನು ಹೆಂಗ್ ಹೇಳಿದ್ರೆ ಹಂಗ್ ಕೇಳ್ಬೇಕು, ನೀನ್ ಇದನ್ನ ತಗೋಪ್ಪ ಅಂದ್ರೆ ಇದನ್ನ ತಗೋಬೇಕು, ನಿಮಗೆ ಅಂತ ಏನು ಸ್ವಾತಂತ್ರ್ಯ ಇರೋದಿಲ್ಲ. ಅದೇ ಈ ವಿಷಯ ಕಳೆದ 20 ವರ್ಷಗಳಲ್ಲಿ ನಮ್ಮ ಸರ್ಕಾರ ಮತ್ತು ರೈತರ ಮಧ್ಯೆ ಚರ್ಚೆ ಆಗ್ತಾ ಇದೆ. ಹೌದು ಹೌದು, ಈ ಸಂಕರಣ ತಳಿಗಳು ಅದ್ರೂ ಕೆಲವೊಂದು ಬಿಟಿ ಹತ್ತಿ ಅದ ಏನು ಬಳಸಬಹುದು, ಇನ್ನೊಂದಕ್ಕೆ ಬಳಸಬಾರದು, ಈ ತರ ಎಲ್ಲ ಚರ್ಚೆ ಆಯ್ತು. ರೈತರು ಸಾಕಷ್ಟು ವಿರೋಧ ಕೂಡ ಮಾಡಿದ್ರು, ಅದಕ್ಕಾಗಿ ನಮ್ಮ ರೈತರ ರಕ್ಷಣೆ ಆಗಬೇಕು ಅನ್ನೋದು ಅಲ್ಲ, ಅದು ಇರುತ್ತೆ ಸರ್. ಬಟ್ ಏನಂದ್ರೆ ಎಸ್ಪೆಷಲಿ ನಾವು ಆಹಾರ ಧಾನ್ಯಗಳೆಲ್ಲ ಇರ್ತಾವ, ಅವು ಮಾತ್ರ ರೈತ ಸ್ವಾವಲಂಬನೆ ಇರಬೇಕು. ನಮ್ಮ ರೈತರು ಗಟ್ಟಿ ಇದ್ರೆ ಮಾತ್ರ ನಮ್ಮ ದೇಶ ಸುರಕ್ಷಿತ ಆಗಿರೋದು, ಗಟ್ಟಿ ಆಗಿರೋದು. ಹೌದಲ್ಲ, ಅದು ನಮ್ಮ ಘನ ಸರ್ಕಾರ ಕೂಡ ಅದು ವಿಚಾರ ಮಾಡಿದೆ. ಇತ್ತೀಚೆಗೆ ಹಾಲು ಕೂಡ ಈಗ ಪ್ರಾಣಿಜನ್ಯ ಹಾಲನ್ನ ನಮ್ಮ ದೇಶದಲ್ಲಿ ಬಳಸೋದಿಲ್ಲ ಅದನ್ನ. ಹೌದು, ಆದ್ರೆ ಬೇರೆ ದೇಶದವರು ಏ ನೀವು WTO ಸಹಿ ಮಾಡಿರಿ, ನೀವು ಬಳಸ್ರಿ ಅಂತ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಒಂದ್ ವೇಳೆ ನಮ್ಮ ಸರ್ಕಾರ ಇದನ್ನ ತಗೊಳ್ಳೋದಿಲ್ಲ ಈ ನಿರ್ಧಾರನ, ನಮ್ಮ ರೈತರು ಹೆಂಗ್ ಒತ್ತಡಕ್ಕೆ ಸಿಲ್ಕಂಗ್ ಮಾಡ್ತಾರೆ, ಹಾಗಾಗಿ ಈ ನಿರ್ಬಂಧ ಹಾಕಿ ನಮ್ಗ್ ಬೇಡ ಅಂತಾನೆ ಹೇಳಿದ್ದಾರೆ. ತುಂಬಾ ಮತ್ತೆ ದೇಶಿ ಬೀಜಗಳ ರಕ್ಷಣೆ ಹೇಗ್ ಮಾಡಬಹುದು ಅಂತ ನೋಡೋದಾದ್ರೆ ಮೊದಲದಾಗಿ ಏನಂತಂತಂದ್ರೆ ಯಾರೇ ಆಗ್ಲಿ ಪ್ರತಿಯೊಬ್ಬರು ರೈತರಿಗೂ ಅವ್ರ ಜ್ಞಾನ ಇರುತ್ತೆ, ಎಂತ ಗಿಡ ಸೆಲೆಕ್ಟ್ ಮಾಡ್ಕೊಂಡ್ರೆ ನಂಗೆ ಒಳ್ಳೆ ಬೀಜ ಸಿಗುತ್ತೆ ಅಂತ. ಮೊದಲನೇದು ಒಳ್ಳೆ ಉತ್ತಮ ಬೀಜ ಆಯ್ಕೆ ಮಾಡ್ಕೋಬೇಕು. ಎರಡನೇದೇನಪ್ಪ ಅಂತಂತಂದ್ರೆ ಅದ ಆಯ್ಕೆ ಮಾಡಾದ್ಮೇಲೆ ಅದರ ಶುದ್ಧತೆಯನ್ನ ಕಾಪಾಡ್ಕೋಬೇಕು. ಏನಂತಂದ್ರೆ ಬೇರೆ ತಳಿಗಳದ್ದು ಬೀಜ ಮಿಕ್ಸ್ ಮಾಡೋದಾಗ್ಲಿ ಆತರ ಎಲ್ಲ ಮಾಡಬಾರ್ದು, ಅಂದ್ರೆ ಬೀಜ ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಮತ್ತೆ ಸರಿಯಾಗಿ ಒಣಗಿಸ್ಕೋಬೇಕು ಅವರು ಅದನ್ನ. ಮತ್ತೆ ಏನಂತಂತಂದ್ರೆ ಅದ್ ಮಕ್ಳಿಗೂ ಕಲ್ಸ್ಬೇಕು ಸರ್, ಪ್ರತಿಯೊಬ್ರು ದೊಡ್ಡವರು ಇದು ಪರಂಪರೆಯಿಂದ ನಾವು ಬಂದಿರೋದು, ಅದ್ ನಮ್ ಸಂಸ್ಕೃತಿ ಸರ್. ಬೀಜನ ಶೇಖರಣೆ ಮಾಡಿ ಪೀಳಿಗೆಯಿಂದ ಪೀಳಿಗೆ ಕೊಡೋದನ್ನು ನಮ್ಮ ಒಂದು ಪರಂಪರೆ, ಅದನ್ನ ಹಾಗೆ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಈಗ ನಮ್ಮಪ್ಪ ಏನೋ ಒಂದಷ್ಟು ಹೈಬ್ರಿಡ್ ಸೀಡ್ಸ್ ಒಂದಷ್ಟು ಯಾವ್ದೋ ಒಂದು ಲೋಕಲ್ ತಳಿ ಬೀಜ ಎತ್ತಿಟ್ಟಿರ್ತಾರೆ, ನೆಕ್ಸ್ಟ್ ಇಯರ್ ಬಿತ್ತನೆ ಮಾಡಿ ಒಂದಷ್ಟು ಮತ್ತೆ ಸಂಗ್ರಹಣೆ ಮಾಡೋದು, ಇಂಥ ಬೀಜ ನಮ್ಮಲ್ಲಿ ಮೈಂಟೈನ್ ಆಗ್ತಿದೆ ನೀನು ನೋಡ್ಕೊಂಡು ಹೋಗಪ್ಪ ಅಂತ ಹೇಳಿ. ಈಗ ನೋಡೋದಾದ್ರೆ ನಿಜವಾಗ್ಲೂ ಸರ್ ಎಷ್ಟೋ ಜನ ITನ ಬಿಟ್ಬಿಟ್ಟು ಅಗ್ರಿಕಲ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದ್ರಲ್ಲೂ ಸಹಿತ ದೇಶಿ ತಳಿಗಳನ್ನೇ ಸ್ಟಾರ್ಟ್ ಮಾಡಿದ್ರೆ, ಯಾಕಂತಂದ್ರೆ ಹೈಬ್ರಿಡ್ಸ್ ಗಿಂತನು ದೇಶಿ ತಳಿಗಳಿಗೆ ಮಹತ್ವ ಜಾಸ್ತಿ. ಯಾಕಂತಂದ್ರೆ ಎಲ್ಲರಿಗೂ ಈಗ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಗ್ಬಿಟ್ಟಿದೆ. ಇವನ್ನು ಆ ದೊಡ್ಡ ವ್ಯಕ್ತಿ ಆದ್ರೂ ಸಹಿತ ಯಾರು ಈಗ ಪಿಜಾ ಬರ್ಗರ್ ಯಾರು ತಿನ್ನಲ್ಲ, ರಾಗಿ ಮುದ್ದೆಲ್ಲ ತಿನ್ನಕ್ ಶುರು ಮಾಡಿದ್ದಾರೆ. ಯಾಕಂತಂದ್ರೆ ಬಿಪಿ ಶುಗರ್ ಎಲ್ಲಾನು ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವು ಔಷಧಿ ನೀವು ಅನ್ನ ಈಗ ಔಷಧಿನೇ ಅನ್ನ ಆಗ್ಬಿಟ್ಟಿದೆ ಈಗ, ಅದನ್ನೇ ಜಾಸ್ತಿ ತಿಂತಾರೆ. ಬದಲಾಗಿ ಏನು ಅಂತಂತಂದ್ರೆ ಕರೆಕ್ಟ್ ಆಗಿ ಆಹಾರ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಮನೆಯಲ್ಲಿ ಹೌದು ಎಲ್ಲಾನು ಏನು ಆರೋಗ್ಯನು ಚೆನ್ನಾಗಿರುತ್ತೆ. ಅದೇ ಅದೇ ಇದು ದೇಶಿ ಬೀಜಗಳ ಸಂಸ್ಕೃತಿನೇ ನಾವು ಕಾಪಾಡಬೇಕು ಅಂತ. ಕಾಪಾಡಬೇಕು ನಮ್ಮ ಸಂಸ್ಕೃತಿ. ಹೌದು, ಭಾರತೀಯತೆ ಕೂಡ ಇದರಲ್ಲಿ ಅಡಗಿದೆ. ಈಗ ನೀವು ಈಗ ಎಲ್ಲ ಕಡೆ ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕೃತಿ ಇದೆ, ಬೀಜ ಪರಂಪರೆ ಬಂದಿದೆ ನಮ್ಮ ಪ್ರತಿಯೊಂದು ರೈತ ಬಳಗದಿಂದ. ಹೌದು, ರೈತ ಕುಟುಂಬದಿಂದ. ಈಗ ಸಿರಿಧಾನ್ಯಗಳ ಮೇಳ ಆಗಿ ಎಲ್ಲ ಮಾಡ್ತಾರಲ್ವಾ. ಇದೆಲ್ಲ ಸಿರಿಧಾನ್ಯ ಅಂತೂ ಮೂಲ ಹುಟ್ಟು ಹಾಕಿದವರು ನಮ್ಮ ಹಿರಿಯರು. ಹಿರಿಯರು ಅದೇ ಈಗ ಎಲ್ಲ ಮೇಳ ಗೀಳ ಅಂತೆಲ್ಲ ನೋಡ್ಬಿಟ್ಟು ಅಂದ್ರೆ ನಾವು ಇತ್ತೀಚಿನ ವರ್ಷಗಳಲ್ಲಿ ಅದು ಬಳಕೆನ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಮತ್ತೆ ಅದನ್ನು ಮುನ್ನೆಲೆಗೆ ತಂದ್ಕೊಂಡು ಈಗ ಬರ್ತಾ ಇದೆ. ದೇಶಿ ಬೀಜಗಳಿಗೆ ಎಷ್ಟು ಪ್ರಾಮುಖ್ಯತೆ ಬರ್ತಿದೆ ಅಂತಂದ್ರೆ, ಅದೇ ಈಗ ನಾವು ನಾರ್ಮಲ್ ವೈಟ್ ರೈಸ್ ಆದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂತಂತಂದ್ರೆ ಕೆಜಿ 72 ರೂಪಾಯಿ ಇದೆ. ಅದೇ ನೀವು ನವಣೆ ಆದ್ರೆ 150 180 ರೂಪಾಯಿ ಇದೆ ಕೆಜಿ. ಲೆಕ್ಕ ಹಾಕೊಳ್ಳಿ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿ. ಯಾಕೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅದೇ ತರ ಈ ಕುಸುಬೆ ಎಣ್ಣೆಗೂ ಕೂಡ ತುಂಬಾ ತುಟ್ಟಿ ಇದೆ ಅದೆಲ್ಲ. ಹೌದು, ಈಗ ಮೊದ್ಲು ಬರೀ ಈಗ ಎಲ್ಲ ರಿಫೈನ್ಡ್ ಆಯಿಲ್ ರಿಫೈನ್ಡ್ ಆಯಿಲ್ ಅಂತ ಹೋದ್ರೆ ಈಗ ಮತ್ತೆ ಗಾಣದ ಎಣ್ಣೆಗೆ ಮತ್ತೆ ನಾವು ಹಳೆ ಲೀಟರ್ ಇದು ಮಾಮೂಲಿ ಲೀಟರ್ ನಿಮಗೆ 300 ರೂಪಾಯಿ ಬಿದ್ರೆ ಅದ್ರಲ್ಲಿ ಒಂದು ಲೀಟರ್ 600 ರೂಪಾಯಿ ಬೀಳುತ್ತೆ ಗಾಣಗದ ಎಣ್ಣೆ. ಏನಕ್ಕೆ ಅಂತಂತಂದ್ರೆ ಅದು ಡೈರೆಕ್ಟ್ ಬೀಜದಿಂದ ಡೈರೆಕ್ಟ್ ಆಗಿ ಬರುತ್ತೆ. ಅದೇ ತರ ಮೇಡಮ್, ಈಗ ದೇಶಿ ತಳಿನ ಆಕಳ ಹಾಲು ಅದು ಕೂಡ ಈ ಹಾಲಿಗೆಲ್ಲ ನಾವು 1 ಲೀಟರ್ಗೆ 50 ರೂಪಾಯಿ 60 ರೂಪಾಯಿ ಸಿಗುತ್ತೆ. ಆದ್ರೆ ಅದಕ್ಕೆ ಒಂದೊಂದ್ ಕಡೆ ತುಂಬಾ ರೇಟ್ ಇದೆ. ಇಲ್ಲ ಸರ್, 70 ರೂಪಾಯಿಂದ 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೊಳ್ಳೋರು ಇದಾರೆ. 20 ರೂಪಾಯಿ 30 ರೂಪಾಯಿ ಅಲ್ಲ, ಕೆಲವೊಂದು ಈಗಾಗಲೇ ವಿದೇಶದಲ್ಲೆಲ್ಲ ಅದು 1,000 2,000 3,000 ಈ ತರ ರೇಟ್ ನಲ್ಲಿ ಇದೆ ಅದು. ಹಾಗಾಗಿ ನಮ್ಮ ಹಿರಿಯರ ಸಂಸ್ಕೃತಿನ ನಾವು ಕಾಪಾಡಬೇಕು. ಹೌದು, ಅದ್ರ ಮಹತ್ವ ಈಗ ಗೊತ್ತಾಗಲ್ಲ, ಇನ್ನೊಂದ್ ದಿನ ಗೊತ್ತಾಗುತ್ತೆ. ಮುಂದೆ ಇನ್ನೂ ಇಲ್ಲ ಸರ್, ಇನ್ನೊಂದ್ 4-5 ವರ್ಷ ಆಗಿದ ತಕ್ಷಣ ಗೊತ್ತಾಗುತ್ತೆ. ಯಾಕೆ ಅಂತಂತಂದ್ರೆ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗ್ತಿದೆ. ಪ್ರತಿಯೊಬ್ಬರು ದೇಶಿ ತಳಿಗಳ ಬೀಜಗಳನ್ನೇ ಬಳಸ್ಬೇಕು. ಯಾಕಂತಂದ್ರೆ ಅದ್ರ ಪ್ರೊಡಕ್ಷನ್ ಬೇಕಾಗುತ್ತೆ, ತಿನ್ನೋರು ಜಾಸ್ತಿ ಆಗ್ತಿದ್ದಾರೆ. ಈ ದೇಶಿ ತಳಿಗಳನ್ನ ರೈತರು ಮನೆ ಮಟ್ಟದಲ್ಲಿ ಹೆಂಗ ಸಂರಕ್ಷಣೆ ಮಾಡ್ಕೊಳ್ಬಹುದು? ಮೊದಲನೇದಾಗಿ ಅವರು ಏನ್ ಬೆಳೀತಾರೋ ಅದರಲ್ಲೇ ಉತ್ತಮ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ನೋಡೋದಕ್ಕೆ ತರಕಾರಿ ಇರ್ಲಿ, ತೋಟಗಾರಿಕೆ ಬೆಳೆ ಇರ್ಲಿ, ಅಥವಾ ದವಸ ಧಾನ್ಯ ಯಾವುದೇ ಒಂದು ಆಗಿರ್ಲಿ, ಅವ್ರ ಹೊಲದಲ್ಲಿ ಗಿಡ ನೋಡಕ್ ತುಂಬಾ ಚೆನ್ನಾಗಿರ್ಬೇಕು. ಅದ್ರಿಗೆ ಬೇರು ಗಟ್ಟಿಯಾಗಿರ್ಬೇಕು, ಒಳ್ಳೆ ಎಲೆ ಏನು ರೋಗ ರುಚಿನಗಳೇನು ಇಲ್ಲದೆ ಇರಬಾರ್ದು. ಮತ್ತೆ ಅದನ್ನೆಲ್ಲ ಅದನ್ನ ಆರ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೋಬೇಕು. ಅದಲ್ಲಾಗ್ಲಿ ನೆರಳಲ್ಲಾಗ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟಾದ್ಮೇಲೆ ಒಂದು ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ, ಈಗ ಸಣ್ಣ ರೈತರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಣ ಡಬ್ಬಿಯಲ್ಲೆಲ್ಲ ಇಟ್ಕೊಂತಾರೆ, ಡಬ್ಬಿ ಗಿಬ್ಬಿ ಅಂತದ್ದು. ಏನಂತಂತಂದ್ರೆ ಈಗ ಮಾಮೂಲಿ ನಾವು ತಗೊಳ್ಳೋ ಡಬ್ಬಿಗಳೇ ಏರ್ ಟೈಟ್ ಇದಾವೆ, ಹೇಳಬೇಕಂದ್ರೆ ಗಾಳಿ ಅಷ್ಟು ನೀಟಾಗಿ ಹೋಗೋದಿಲ್ಲ, ಸಂಗ್ರಹಿಸ್ಕೋಬಹುದು. ಅಕಸ್ಮಾತ್ ಏನಾದ್ರೂ ತೀರಾ ಕೆಮಿಕಲ್ ಎಲ್ಲ ಬೇಡ ನಮಗೆ, ನಾವು ಕೆಮಿಕಲ್ ಎಲ್ಲ ಟ್ರೀಟ್ ಮಾಡಿದ್ರೆ ಮತ್ತೆ ತಿನ್ನೋಕೆಲ್ಲ ಆಗೋದಿಲ್ಲ. ಅಕಸ್ಮಾತ್ ಕೆಮಿಕಲ್ ಫ್ರೀ ಬೇಕು ಬೇಡ ಅಂತಂದ್ರು ಸಹಿತ ಈ ನೀಮ್ದ ಎಲೆ ಬರುತ್ತಲ್ವಾ, ನೀಮ್ ಎಲೆ ಮತ್ತೆ ಬೂದಿ ಬಳಸಿ ಆದ್ರೂ ನಾವು ಕೀಟಬಾಧೆ ಎಲ್ಲ ತಡೆಗಟ್ಟಬಹುದು. ಇದು ತುಂಬಾ ಸಿಂಪಲ್ ಸರ್, ಏನು ಚೆನ್ನಾಗಿ ಒಣಗಿಸ್ಬಿಟ್ರೆ ಸಾಕು, ತೇವಾಂಶ ಕಡಿಮೆ ಇದ್ದಷ್ಟು ನೀವು ಎಷ್ಟು ದಿನ ಬೇಕಾದ್ರೆ. ಕೆಲವೊಂದ್ ಕಡೆ ಈಗ ನಾವು ಈಗ ಬೇವಿನ ಎಲೆ ಅಥವಾ ಬೇವಿನ ತೊಗಟೆ ಬಳಸೋ ಬದಲಿಗೆ ಅಟ್ಲೆಕಾಯಿ ಅಂತ ಹಾಕ್ತಾರೆ. ಹೌದು ಹೌದು, ಕಣ್ಣು ಅಟ್ಲೆಕಾಯಿ. ಹೌದು, ಅಟ್ಲೆಕಾಯಿ ಅದು ಕೂಡ ತುಂಬಾ ಪ್ರಾಮುಖ್ಯತೆ ಪಡ್ಕೋದು ವಿದೇಶದಲ್ಲಿ. ಅವರು ಈಗ ಡಿಟರ್ಜೆಂಟ್ ಸೋಪ್ ಅನ್ನ ನಾವು ಬಳಸ್ತೇವಲ್ಲ, ಅವ್ರು ಈಗ ಅದನ್ನ ಬಳಕೆ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾವು ಊರಲ್ಲಿ ಈಗ ಅಡಿಕೆ ಏನು ಬಟ್ಟೆಗೆಲ್ಲ ಅಥವಾ ಸ್ನಾನಕ್ಕಾಗ್ಲಿ ಅದನ್ನೇ ಉಪಯೋಗಿಸ್ತಿದ್ರು, ಈ ಅಟ್ಲೆ ಎಲೆ ಅಟ್ಲೆಕಾಯನ್ನ. ಅದ್ರದ್ದು ಅದು ತುಂಬಾ ಒಳ್ಳೆ ನೊರೆ ಬರ್ತದೆ, ಸಾವಯವ ಅಲ್ಲ ಅದು. ಅದು ಹಳೆ ಮೊದ್ಲೆಲ್ಲ ಬಳಸ್ತಿದ್ರು, ಈಗ ವಿದೇಶಗಳಲ್ಲಿ ಅದು ಬಳಕೆ ಬಂದಿದೆ. ಅದು ಹೌದು, ಡಿಟರ್ಜೆಂಟ್ ಬಳಸಲ್ಲ ಅವರು. ಈಗ ಏನಾಗಿದೆ ಅಂದ್ರೆ ನಾವು ಒಂಥರ ವೆಸ್ಟರ್ನ್ ತರ ಕನ್ವರ್ಟ್ ಆಗ್ತಿದ್ರೆ, ವೆಸ್ಟರ್ನ್ ಅವರೆಲ್ಲ ನಮ್ ತರ ಇದ್ ಮಾಡ್ತಿದ್ರೆ ಎಲ್ಲ ನಮ್ಮ ಸಂಸ್ಕೃತಿನ ಅವ್ರು ತಗೋತಾ ಇದಾರೆ. ಅದೇನಂತಾರಲ್ಲ, ಶಂಖದಿಂದ ಬಂದ್ರೇನೆ ತೀರ್ಥ ಅಂತಾರಲ್ಲ, ಹಂಗೆ ವಿದೇಶದಿಂದ ಬಂದ್ರೆ ನಾವು ಒಪ್ಕೋತೇವೆ. ಹಂಗ್ ಬಂದ್ಬಿಟ್ಟಿದ್ ನಮ್ಮಲ್ಲಿ ಜನರ ಬಳಕೆ. ಹೌದು ಹೌದು. ಆಯ್ತು, ಮುಂದೆ ಬೀಜ ಶುದ್ಧತೆ. ಇಪ್ಪ ನಾವು ಇದೆಲ್ಲ ಕೊಯ್ಲು ಆದ್ಮೇಲೆ ಒಂದ್ ಸ್ವಲ್ಪ ಬೀಜ ಶುದ್ಧತೆ ಬಗ್ಗೆ ಗಮನ ಕೊಡಬೇಕು. ಹೇಗೆ ಬೀಜ ಶುದ್ಧತೆ ಯಾಕೆ ಮುಖ್ಯ ಅದು? ಯಾಕಂತಂದ್ರೆ ಪ್ರತಿಯೊಂದು ತಳಿನ ನೆಕ್ಸ್ಟ್ ಪರಂಪರೆಯಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ತಳಿ ಶುದ್ಧತೆ ಸಾಧ್ಯ ಆಗೋದ್ ಹೆಂಗೆ ಅಂತಂದ್ರೆ, ನೀವು ಬೀಜವನ್ನ ಯಾವ್ದೇ ಬೀಜ ಮೊದಲದಾಗ ಏನು ಅಂತಂದ್ರೆ ಯಾವ್ದೇ ಕಲಬೆರಕೆ ಇಲ್ದ್ರ ನೋಡ್ಕೋಬೇಕು. ಮತ್ತೆ ಸ್ಮಾತ್ ಏನಾದ್ರೂ ಕಲಬೆರಕೆ ಆಯ್ತು ಅಂತಂತಂದ್ರೆ ಉತ್ಪಾದನೆ ಸ್ಥಿರವಾಗಿರೋದಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಬೇರೆ ತಳಿಗಳ ಬೀಜ ಯಾವ್ದೇ ಕಣಕ್ಕೂ ಮಿಶ್ರಣ ಆಗಬಾರ್ದು, ಮತ್ತೆ ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡ್ಕೋಬೇಕು. ಯಾಕಂತಂದ್ರೆ ಅದ್ರ ತನನ ಅದನ್ನ ಕಾಪಾಡ್ಕೊಂಡ್ಬರ್ಬೇಕು. ಬೇರೆ ಯಾವ್ದು ಮಿಕ್ಸ್ ಆಗ್ಬಿಟ್ರೆ ಅದ್ರ ತನಾನೇ ಹೊರಟೋಗುತ್ತೆ. ಸೊ ಹಾಗಾಗಿ ಏನು ಬೀಜ ಶುದ್ಧತೆ ತುಂಬಾನೇ ಇಂಪಾರ್ಟೆಂಟ್. ಇನ್ನೊಂದೇನಪ್ಪ ಅಂತ, ನೀವು ಬೀಜ ವಿನಿಮಯ ಪದ್ಧತಿ ಅಂತ ಯಾಕೆ ಮುಖ್ಯ ಅಂತ ಕೇಳಬಹುದು. ಎಲ್ಲರೂ ಹಳ್ಳಿಯಲ್ಲಿ ಮೊದಲಿತ್ತು ಸರ್ ಇದು ಬೀಜ ವಿನಿಮಯ ಪದ್ಧತಿ ಅಂತಂತಂದ್ರೆ. ಹಳೆ ಕಾಲದಲ್ಲಿ ಏನಂತಂದ್ರೆ ಬೀಜ ಹಬ್ಬ ಅಂತ ಮಾಡೋದು ನಾವು. ಹೌದು, ಮತ್ತೆ ಬೀಜ ವಿನಿಮಯ ಅಂತ ಮಾಡೋರು. ಈಗೇನಾಗಿದೆ ಅಂತಂದ್ರೆ ಈ ಎರಡು ಮಾಡೋದ್ರಿಂದ ಬೀಜದ ವೈವಿಧ್ಯತೆ ಹೆಚ್ಚಾಗ್ತಾ ಇತ್ತು. ಈಗೂ ನಮ್ಮ ಸರ್ಕಾರ ಬೀಜ ಸಂತೆ ಅಂತ ಕೂಡ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೀರಿ, ಕೇಂದ್ರ ರಾಜ್ಯ ಸರ್ಕಾರ ಕೂಡ ತಮ್ಮ ಇಲಾಖೆ ವತಿಯಿಂದನೂ ಕೂಡ ಮಾಡ್ತಾ ಇದ್ದಾರೆ. ಅಂತ ಟೈಮಲ್ಲಿ ಏನಾಗುತ್ತೆ, ಅದು ಹಾಗೆ ಮಾಡೋದ್ರಿಂದ ಅಲ್ಲಿ ಕೆಲವು ರೈತರು ಅಲ್ಲಿ ಭೇಟಿ ಕೊಡ್ತಾರಲ್ಲ, ಇದು ನಮ್ದು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದವರು, ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರು ಇಡೀ ದೇಶದ ಬೇರೆ ಬೇರೆ ರೈತರು ಎಲ್ಲಾ ರಾಜ್ಯಗಳ ರೈತರನ್ನ ತಮ್ಮ ಬೆಳೆಗಳನ್ನ ತಂದು ಇಲ್ಲಿ ಪ್ರದರ್ಶಕ ಇಡ್ತಾರಲ್ಲ, ಹಾಗೆ ರೈತರು ಅಲ್ಲಿ ಬಂದು ನೋಡಿ ತಾವು ಕೂಡ ಅದನ್ನ ಅನುಸರಿಸ್ತಾ ಇದ್ದಾರೆ. ತುಂಬಾ ಮೆಚ್ಚತಕ್ಕಂಥ ವಿಷಯ, ಸರ್ಕಾರದ ಒಂದು ಒಳ್ಳೆ ಹೆಜ್ಜೆ ನಮ್ಮ ರೈತರಿಗೆ ಇದು ಒಳ್ಳೆ ಅವಕಾಶ ತಂದ್ಕೊಡ್ತಾ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ಸರ್, ಇವನ್ ಕೃಷಿ ವಿಶ್ವದಲ್ಲ ಬೆಂಗಳೂರು ಸಹಿತ ಪ್ರತಿ ತಿಂಗಳಲ್ಲಿ ಕೊನೆ ಶನಿವಾರದಂದು ರೈತ ಸಂತೆ ಮಾಡ್ತಾರೆ. ಅದೇ ಅದೇ, ಅದರಲ್ಲಿ ಎಲ್ಲಾ ವ್ಯವಸ್ಥೆ ಇರುತ್ತೆ. ನಮ್ಮ ಏನು ಬೀಜ ಆಗಿರ್ಬೋದು, ತಂತ್ರಜ್ಞಾನಗಳಾಗಿರ್ಬೋದು, ನಮ್ದೇನೇನು ಸಂಬಂಧಪಟ್ಟ ಎಲ್ಲಾ ತಂತ್ರಜ್ಞಾನಗಳು ಅಲ್ಲಿ ಇರುತ್ತೆ. ಅದು ಕೂಡ ಒಳ್ಳೆ ಹೆಜ್ಜೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಉತ್ತಮ ಹೆಜ್ಜೆ. ಹೌದು ಸರ್, ನಮ್ಮ ರೈತರಿಗೆ ರೈತ ಸ್ನೇಹಿಯಾಗಿ ಪರಿಚಯ ಮಾಡ್ತಾ ಇರೋದು ಕೂಡ. ಮತ್ತೆ ಸಮುದಾಯ ಬೀಜ ಬ್ಯಾಂಕ್ ಅಂತ ಒಂದಿರುತ್ತೆ ಸರ್. ಅಂದ್ರೆ ಏನು ಅಂತಂತಂದ್ರೆ ಇದೇನು ಬೀಜ ಬ್ಯಾಂಕ್? ಹೌದು, ಸೀಡ್ ಬ್ಯಾಂಕ್. ಹೊಸ ಯೋಚನೆ ಹಳೆಯ ಜ್ಞಾನ ಅಂತ ಹೇಳ್ಬೋದು ನಾವು. ಸೀಡ್ ಬ್ಯಾಂಕ್ ಅಂತ ಏನ ಹೇಳುತ್ತೇವೆ ಅದು ಹೊಸ ಯೋಚನೆ ಅಂತ ಅನ್ಕೋಬಹುದು, ಆದ್ರೆ ಹಳೆಯ ಜ್ಞಾನ. ಪ್ರತಿ ಗ್ರಾಮ ಮಟ್ಟದಲ್ಲಿ ಏನ್ ಮಾಡಬೇಕು ಅಂತಂತಂದ್ರೆ ದೇಶಿ ಬೀಜಗಳ ಸಂಗ್ರಹಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದಷ್ಟು ದಾಖಲೆ ರೆಡಿ ಮಾಡ್ಕೊ, ಯಾವ್ಯಾವ ಬೀಜ ಇದೆ, ಯಾವ್ಯಾವ ತಳಿಗಳ ಬೀಜ ನಾವು ಮಾಡ್ಕೊಂತ ಇದೀವಿ, ಆದ್ರೆ ಒಂದಷ್ಟು ಜನಕ್ಕೆ ಹಂಚಿಕೆ ಮಾಡಬೇಕು. ಇದರಿಂದ ಏನಾಗತ್ತಂದ್ರೆ ಪ್ರತಿಯೊಂದು ಮನೆ ಅಂತಲ್ಲ ಪ್ರತಿಯೊಂದು ಗ್ರಾಮನು ಸ್ವಾವಲಂಬನೆ ಆಗುತ್ತೆ ದೇಶಿ ಬೀಜಗಳದ್ದು. ಅವಾಗ ಏನಾಗುತ್ತೆ ಅಂತಂತಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮತ್ತೆ ಏನು ಆಹಾರ ಭದ್ರತೆನು ಗ್ರಾಮ ಮಟ್ಟದಿಂದ ಶುರುವಾದ್ರೆ ದೇಶಕ್ಕೆ ಮಟ್ಟದಲ್ಲಿ ಭದ್ರತೆ ಕೊಡ್ತದೆ. ಭದ್ರತೆ ಕೊಡ್ತದೆ, ಆರ್ಥಿಕ ಭದ್ರತೆ, ಫುಡ್ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ, ಇದನ್ನು ನಾವು ಸಾಧಿಸಬಹುದು. ಖಂಡಿತ ಸರ್. ಈಗ ಆಧುನಿಕ ವಿಜ್ಞಾನ ಮತ್ತು ದೇಶಿ ಬೀಜ ಇವೆರಡರು ಇದು ವಿರುದ್ಧ ಇದೆಯಾ ನಮ್ಮ ದೇಶೀಯತೆ? ಇಲ್ಲ ಇಲ್ಲ, ಅದು ಏನಂತಂದ್ರೆ ಎರಡೂ ಪರಸ್ಪರ ಸಹಾಯಕ ಅಂತ ಹೇಳ್ಬೋದು ನಾವು. ಏನಪ್ಪ ಅಂತಂದ್ರೆ ಈಗ ಹಿಂದಿನ ವಿಜ್ಞಾನ ಏನಾದ್ರೂ ನೀವು ತಗೊಂಡ್ರೆ ದೇಶಿ ಬೀಜಗಳ ಗುಣನ ಗುರುತಿಸುತ್ತದೆ. ಯಾಕಪ್ಪ ಅಂತಂತಂದ್ರೆ ಆಗ್ಲೇ ಹೇಳ್ದಂಗೆ ಅದ್ರ ಖನಿಜಾಂಶ ಆಗಿರ್ಬೋದು, ಅದ್ರ ಏನು ಟೇಸ್ಟ್ ಅಂತ ಹೇಳ್ತೀವಲ್ವಾ, ಅದೆಲ್ಲ ಚೆನ್ನಾಗಿರತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂತಂದ್ರೆ ಇದಕ್ಕೆ ಎಂತ ಹವಾಮಾನ ತಾಳ್ಮೆ ಏನು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂತಂದ್ರೆ ದೇಶಿ ಬೀಜ ಪ್ಲಸ್ ವಿಜ್ಞಾನ ಭವಿಷ್ಯದ ಕೃಷಿ ಅಂತ ಹೇಳ್ಬೋದು ನಾವು. ಹಂಗಾಗಿ ಈ ಒಂದು ಸ್ಥಳೀಯ ಅಥವಾ ದೇಶಿ ಬೀಜದ ಮಹತ್ವ ಮತ್ತು ಅವುಗಳ ಸಂರಕ್ಷಣೆ ಉಳಿಸುವ ಸಲುವಾಗಿ ನಮ್ಮ ಯುವ ರೈತ ಮಹಿಳೆಯರು ಏನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಪ್ರತಿಯೊಬ್ಬ ರೈತರಿಗೂ ನನ್ನ ವಿನಂತಿ ಏನಂತಂದ್ರೆ ಯಾವ್ದೇ ಕಾರಣಕ್ಕೂ ಬೀಜ ಹಳೆಯದಂತ ತಳ್ಳಿಬಿಡಬಾರ್ದು, ಅಂದ್ರೆ ಹಳೆ ಬೀಜ ಅಂತ ಹೇಳ್ಬಿಟ್ಟು. ಏನು ಅಂತಂತಂದ್ರೆ ಈ ದೇಶಿ ಬೀಜಗಳದ ಅನುಭವ ತುಂಬಾನೇ ಇದೆ ಸರ್. ಅಂದ್ರೆ ತಾವು ಸಂಪತ್ತು ಅಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತ ಇದನ್ನ ನೀವು ಮರಿಬಾರ್ದು. ಅದು ಬೀಜ ಗೋಲ್ಡ್ ಕ್ಕಿಂತ ಶ್ರೇಷ್ಠ, ಗೋಲ್ಡ್ ಕ್ಕಿಂತ ಜಾಸ್ತಿ ಬೆಲೆ ಉಳ್ಳದ್ದು. ಏನಂತಂದ್ರೆ ಒಂದು ದೇಶಿ ತಳಿ ನಿಮ್ ಹೊಲದಲ್ಲಿ ಉಳಿಸಿದ್ರೆ ನಿಮ್ಮ ಗ್ರಾಮ ಸ್ವಾವಲಂಬನೆ ಇದ್ದಂಗೆ ಅರ್ಥ. ಈಗ ನೋಡಿ, ನಾವು ಕೆಲವೊಂದು ತಳಿಗಳನ್ನ ನಾವು ಕಂಡುಕೊಂಡಿದ್ದೇವೆ. ಹೌದು, ಅದು ಉದಾಹರಣೆಗೆ ಈಗ ಬಾಸ್ಮತಿ ಇರ್ಬೋದು, ಅಥವಾ ಈಗ ರಕ್ತ ಸಾಲೆ ಇರ್ಬಹುದು, ರತ್ನ ಚೂಡ್ ಇರ್ಬೋದು, ಇವೆಲ್ಲ ವಿರಳದಲ್ಲಿ ವಿರಳ. ಇವು ದೇಶದ ಬಂಗಾರದ ಸಂಪತ್ತಿ. ಹೌದು, ಯಾಕಂತಂದ್ರೆ ನಿಮ್ಮ ಇದು ಎಲ್ಲಿ ಅಂದ್ರೆ ಇದೇ ಬುನಾದಿ. ಅದೇ ನೋಡಿ, ಈಗ ರಕ್ತ ಸಾಲೆ ಅಂತ ಇದು ರಕ್ತ ಏನು ಅಭಿವೃದ್ಧಿ ಆಗ್ತದೆ, ರಕ್ತ ಬೆಳವಣಿಗೆ ನಿಮ್ಮ ದೇಹದಲ್ಲಿ ಆಗ್ತದೆ. ಈ ತಳಿ ಯಾವ ವಿಜ್ಞಾನಿ ಅಥವಾ ಯಾರು ದೊಡ್ಡವರು ಕಂಡು ಹಿಡಿದಿದ್ದಲ್ಲ, ನಮ್ಮ ರೈತರು ಅಷ್ಟಷ್ಟಾಗಿ ತಂದ್ಕೊಂಡು ಇಲ್ಲಿ ತನಕ ಇಟ್ಟಿದ್ದಾರೆ, ನಿಮ್ ಕೈಯಲ್ಲಿ ಇಟ್ಟಿದ್ದಾರೆ. ಇದನ್ನ ಬೆಳೆಸಿ ಉಳಿಸ್ಕೊಂಡು ಹೋಗೋದು ನಿಮ್ದು. ಇದು ಓಲ್ಡ್, ಅದಕ್ಕೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ. ಮತ್ತೆ ಕೆಲವೊಂದ್ಸತಿ ಈ ಸರ್ಕಾರ ಸಂಸ್ಥೆಗಳು ಸ್ವಲ್ಪ ಪಾತ್ರ ವಹಿಸ್ತವೆ. ಯಾವಾಗ ಹೆಂಗೆ ಅಂತಂದ್ರೆ, ಕೆಲವೊಂದ್ಸತಿ ಸೀಡ್ ಬ್ಯಾಂಕ್ ಅಂತಾನು ಮೇಂಟೈನ್ ಮಾಡಿರ್ತಾರೆ ಸರ್, ದೇಶಿ ಬೀಜಗಳದ್ದು ಸೀಡ್ ಬ್ಯಾಂಕ್ ಅಂತ ಮೇಂಟೈನ್ ಮಾಡಿರ್ತಾರೆ ಮಾಡಿರ್ತಾರೆ. ಕೆಲವೊಂದ್ಸತಿ ರೈತರಿಗೂ ಸಹಿತ ನೀವು ಉಳಿಸಿ ಅಂತ ಹೇಳಿ ತರಬೇತಿ ಕೊಡ್ತಿರ್ತಾರೆ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಕೊಡ್ತಾರೆ, ಪ್ರಾಮುಖ್ಯತೆ ಅದನ್ನ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಮತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ, ಈಗ ದೇಶಿ ಬೀಜಗಳು ಸ್ಥಳೀಯ ಬೀಜಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀರಿ. ಹೌದು, ತುಂಬಾ ಸಂತೋಷ ಡಾಕ್ಟರ್ ರಾಧಾಬಿಎನ್ ಮೇಡಮ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ದೇಶಿ ಅಥವಾ ಸ್ಥಳೀಯ ಬೀಜದ ಮಹತ್ವ ಮತ್ತು ಅವುಗಳ ಸಂರಕ್ಷಣೆ ಕುರಿತು ಅತಿ ಮುಖ್ಯವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಮೊಬೈಲ್ ಸಂಖ್ಯೆ ಹೀಗಿರುತ್ತೆ, ಎಲ್ಲ ರೈತ ಬಂದು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 9111 381 9286. ಇನ್ನೊಂದ್ಸತಿ ಹೇಳ್ತೇನೆ, 9111 381 9286. ನಿಮ್ಮ ಕೃಷಿಗೆ ಶುಭವಾಗಲಿ ಅಂತ ಕೋರ್ತಾ ಎಲ್ಲರಿಗೂ ನಮಸ್ಕಾರ. ಕೇಳಿದಾಗಲೇ ಹೇಳುವ ಶಿಷ್ಯಗೆ ಲೀಲೆಯಿಂದ ಅಧಿಕಾರವರಿತು.